ಯಾಕೆಂತೇಳಂದ್ರೆ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಹಿತಮುಖ್ ಮಿತಭುಕ್ ಅಂತ. ಹಿತಮುಖ್ ನಾವು ಊಟ ಮಾಡುವಂತದ್ದು ಹಿತವಾಗಿರ್ಬೇಕು ಮತ್ತೆ ಮಿತವಾಗಿರ್ಬೇಕು. ಆದ್ರೆ ಹಿಂದೆ ತಾವು ಪ್ರಸ್ತಾಪ ಮಾಡ್ದಂಗೆ ನಾವೆಲ್ಲ ಸಣ್ಣವರು ಇರಬೇಕಾದ್ರೆ ಹಿರಿಯರೆಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಮಾಡುವಂತ ಒಂದು ಅಭ್ಯಾಸ ಇತ್ತು. ಆದ್ರೆ ಈಗ ಅಭ್ಯಾಸ ಕ್ರಮ ಹೊರಟು ಹೋಗಿದೆ. ಆಮೇಲೆ ನಾವು ಎಷ್ಟೆಷ್ಟೊತ್ತಿಗೂ ಆಹಾರ ಸೇವನೆ ಮಾಡ್ತೀವಿ, ಮತ್ತೆ ಅದು ಏನ್ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಅನ್ನೋದು ಸಹ ಒಂದು ಮಿತಿ ಇಲ್ಲದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನೋಡಿ, ಸಾಮಾನ್ಯವಾಗಿ ಮನುಷ್ಯರಿಗೆ ಒಂದು ನಿಯಮ ಅಥವಾ ಬದ್ಧತೆ ಇಲ್ಲ ಆಹಾರ ಸೇವನೆ ವಿಧಾನದಲ್ಲಿ. ಯಾವಾಗ ಎಚ್ಚರ ಆಗುತ್ತೆ, ಯಾವಾಗ ಬೇಕನ್ಸುತ್ತೆ, ಎಷ್ಟೊತ್ತಿಗೆ ಏನೂ ಗಮನ ಇಲ್ಲದಂಗೆ ತಿಂತೀನಿ. ಆದ್ರೆ ನಾಲ್ಕು ಕಾಲಿನ ಪ್ರಾಣಿ ಅಂತೇನಿದೆ, ಅದಕ್ಕೆ ಒಂದು ನಿಸರ್ಗ ಸಹಜವಾದ ಧರ್ಮ ಇದೆ. ಹೊಟ್ಟೆ ತುಂಬಿದ್ರೆ ಊಟ ಮಾಡಲ್ಲ, ಅದು ತನ್ನ ಬೇಕಾದನ್ ಬೇಕಾದಾಗ ಅಷ್ಟೇ ತಿನ್ನುತ್ತೆ. ಈಗ ಮನುಷ್ಯನೇನು ವಿಶೇಷ ಅಂತ ನೋಡ್ರಿ, ಮಹಿಳೆಯರಾದ್ರೆ ಅಡುಗೆ ಮನೆ ಏನ್ ಮಾಡ್ತಾರೆ, ರುಚಿ ಆಗಿದೆಲ್ಲ ನೋಡ್ತಾರೆ, ಉಪ್ಪು ಹೆಚ್ಚಾಗಿದೆ ಹುಳಿ ಹೆಚ್ಚು ತಿಂತಾರೆ, ದೇವ್ರಿಗೆ ಎಡಿ ಮಾಡಿದೀವಿ ಅಂತ ಹೇಳಿ ತಿಂತಾರೆ, ಮಕ್ಕಳಿಗೆ ತುಪ್ಪ ಎಲ್ಲ ಹಾಕಿ ಕಲಸಿರ್ತೀವಿ ಚೆಲ್ಬಾರ್ದಲ್ಲ ಅಂತ ತಿಂತಾರೆ. ಆಮೇಲೆ ಊಟ ಮಾಡಿ ಬಂದಿರ್ತೇವೆ, ಯಾರು ಒತ್ತಾಯ ಮಾಡ್ತಾರೆ, ದಾಕ್ಷಿಣ್ಯ ಊಟ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮ್ಗೆ ಅನವಶ್ಯಕವಾಗಿ ಹೊಟ್ಟೆಯನ್ನ ನಾವು ತುಂಬ ಪರಿಸ್ಥಿತಿ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಊಟ ಅವಶ್ಯಕತೆ ಇದೆ. ಯಾವಾಗ ಅಂತ ಹೇಳಿದ್ರೆ ಅದು ಹಸಿವಾದಾಗ ಮಾತ್ರ. ನಾವೇನ್ ಮಾಡ್ತೀವಿ, ಹಸಿವಿನ ಪ್ರಶ್ನೆ ನೋಡೋದೇ ಇಲ್ಲ, ಮಧ್ಯಾಹ್ನ 2 ಗಂಟೆ ಆಯ್ತು ಲಂಚ್ ಅವರ್ ಅಂತ ಫಿಕ್ಸ್ ಮಾಡಿರ್ತೇವೆ. ಸೊ 2 ಗಂಟೆ ಹೋಗಿ ಏನ್ ಮಾಡ್ತೀವಿ, ಊಟ ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಆ ಮೊದಲೇ ಸೇವಿಸ್ತಕ್ಕಂಥ ಆಹಾರ ಜೀರ್ಣ ಆಗಿರೋದಿಲ್ಲ, ಅದ್ರ ಮೇಲೆ ಮತ್ತೆ ನಾವು ಹೆಚ್ಚಿನ ಆಹಾರ ಹಾಕ್ಬಿಟ್ರೆ ಅದು ಅಜೀರ್ಣವಾಗಿ ಮಲಬದ್ಧತೆ ಆಗ್ಬೋದು, ಆಮ್ಲಪಿತ್ತ ಆಗ್ಬೋದು, ಒಟ್ಟಾರೆ ನಮ್ಗೆ ದೇಹಕ್ಕೆ ತೊಂದರೆ ಕೊಡ್ತಕ್ಕಂಥ ಅಂಶಗಳು ಜಾಸ್ತಿ ಇರ್ತದೆ. ಹಾಗಾಗಿ ಈ ಆಹಾರವನ್ನ ನಾವು ಆರೋಗ್ಯಕ್ಕೂ ಬಳಸಬಹುದು, ಅನಾರೋಗ್ಯಕ್ಕೂ ಬಳಸಬಹುದು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಷ್ಟಾಂಗದಲ್ಲಿ ಬರೀತಾರೆ ಏನಂತೇಳಿ, ಆಹಾರ ಮೂಲಂ ಉಪಹು ರೋಗಶ್ಚ ಆಹಾರ ಸಂಭವ ಅಂತೇಳಿ. ಅಂದ್ರೆ ಆಹಾರದಿಂದಲೇ ದೇಹ ಪೋಷಣೆ ಆಗ್ತದೆ, ಅದೇ ಆಹಾರದಿಂದಲೇ ರೋಗ ಮೂಲಕ್ಕೂ ಅನಾರೋಗ್ಯಕ್ಕೂ ಕಾರಣ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಅವ್ರು. ಸೊ ಅದನ್ನೇ ನಾವು ಕನ್ನಡದಲ್ಲಿ ಹೇಳ್ತೀವಿ, ಊಟ ಬಲವನಿಗೆ ರೋಗವಿಲ್ಲ ಅಂತ. ವೆರಿ ಸಿಂಪಲ್, ಸರಳವಾಗಿದ್ದು ಊಟ ಬಲ ರೋಗವಿಲ್ಲ, ಮಾತು ಬಲ ಜಗಳವಿಲ್ಲ ಅಂತೇಳಿ. ಊಟ ಬಲ ಅಂದ್ರೆ ಏನು, ಏನ್ ಸರ್ ಇಷ್ಟು ವರ್ಷ ಆಯ್ತು ಹುಟ್ಟಿ ನಾವು ಬದುಕಿ ನಮ್ಗೆ ಊಟ ಬಲ ಗೊತ್ತಿಲ್ವಾ ಅಂತ ನಮ್ಮ ತಲೆಯಲ್ಲಿ ಬರ್ತದೆ. ಆದ್ರೆ ಬಹುಮುಖ್ಯವಾಗಿ ಅಂದ್ರೆ ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು ಗೊತ್ತಿಲ್ಲ. ನೀವೆಲ್ಲ ನೋಡಿರ್ತೀರಿ ಏನಂತ ಹೇಳಿ, ಆಹಾರ ಸೇವನೆ ಮಾಡ್ತೀವಿ, ಸೇವನೆ ಮಾಡುವಾಗ ಏನ್ ಮಾಡ್ತೀವಿ, ಎಷ್ಟೋ ಜನರು ಪಕ್ಕದಲ್ಲಿ ಒಂದು ಚೆಂಬಲ್ಲಿ ನೀರ್ ಇಟ್ಕೊಂಡಿರ್ತಾರೆ. ಊಟ ಮಾಡುವಾಗ ಅದಕ್ಕೆ ಸರಿಯಾಗಿ ತುತ್ತ ನಿಲ್ಸಕ್ ನೋಡೋತ್ತರ ಅದು ಒಳಗಡೆ ಸರಿ ಹೋಗೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ನೀರ್ ಕುಡಿತೀವಿ. ನೀರ್ ಎದ್ ಕುಡಿತೀವಿ ಅಂದ್ರೆ ಗಂಟಲು ಸಿಕ್ಕಳ್ತದೆ, ಅದು ಇಳಿದಲ್ಲಿ ಸರಿಯಾಗಿ ಅಂತೇಳಿ ಆ ಅವಸರಕ್ಕೆ ಏನ್ ಮಾಡ್ತೀವಿ, ನೀರ್ ಕುಡಿತಾ ಹೋಗ್ತೀವಿ. ಈಗ ತಮಗೊಂದು ಸಾಮಾನ್ಯ ಉದಾಹರಣೆ ಕೊಡಬಹುದು, ಅಡಿಗೆ ಮನೆಯಲ್ಲಿ ಈ ಮಹಿಳೆಯರಾಗ್ಲಿ ಹೆಚ್ಚು ಕಡಿಮೆ ಕೆಲವು ಪುರುಷರು ಏನ್ ಮಾಡ್ತಾರೆ ಅಂದ್ರೆ ಚಟ್ನಿ ಮಿಕ್ಸರ್ ಹಾಕ್ತೀವಿ. ಚಟ್ನಿ ಮಿಕ್ಸರ್ ಹಾಕುವಾಗ ಎಷ್ಟು ನೀರ್ ಹಾಕ್ತೀವಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಚಟ್ನಿ ಸಣ್ಣ ಆಗಲಿ ಅಂತ ಜಾಸ್ತಿ ಹಾಕಲ್ಲ, ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು ಅಷ್ಟು ಹಾಕ್ತೀವಿ. ಅವಾಗ ಏನಾಗುತ್ತೆ, ಒಂದು ಹದ ಬರುತ್ತೆ, ರುಚಿ ಬರುತ್ತೆ ಅದಕ್ಕೆ. ಅದೇ ರೀತಿ ಏನಾಗುತ್ತೆ ಅಂದ್ರೆ, ಶರೀರಕ್ಕೆ ನಾವು ಆಹಾರವನ್ನು ಸೇವನೆ ಮಾಡುವಾಗ ಆ ಹೊಟ್ಟೆಗೆ ಆಹಾರದ ಜೊತೆಗೆ ನೀರು ಹಾಕ್ಬೇಕು. ಎಷ್ಟು ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ನನಗೆ ಯಾವಾಗ ನಾವು ಆಹಾರವನ್ನು ಸರಿಯಾಗಿ ಅಗಿಯೋದಿಲ್ವಾ, ಜಿಗಿದಿಲ್ವಾ, ಅವಾಗ ಏನಾಗುತ್ತೆ, ಆಹಾರ ಜಿಗಿಲ್ಲ ಅಂತ ಹೇಳಿದ್ರೆ ಅದು ಹೊಟ್ಟೆ ಹೋಗುವಾಗ ಅದಕ್ಕೆ ತೊಂದರೆ ಆಗುತ್ತೆ. ಅವಾಗ ನೀರ್ ಕುಡಿಬೇಕಾಗುತ್ತೆ, ನೀರ್ ಕುಡಿದು ಒಳತಾಳ್ಬೇಕಾಗುತ್ತೆ. ಆದ್ರೆ ಆಹಾರವನ್ನು ಸರಿಯಾಗಿ ಜಿಗಿದ್ಬಿಟ್ರೆ ನೀವು ಆ ಲಾಲಾರಸ್ ಅಂತ ಏನಿರುತ್ತೆ ಬಾಯ್, ಆ ಉಗುಳು ಅಂತ ಏನ್ ಹೇಳ್ತೀವಿ, ಅದು ಸರಿಯಾಗಿ ಮಿಕ್ಸಪ್ ಆಗುತ್ತೆ, ಮಿಶ್ರಣ ಸರಿಯಾಗಿ ಆಯ್ತು ಅಂತ ಹೇಳಿದ್ರೆ ಅವಾಗ ಅದು ನೈಸರ್ಗಿಕವಾಗಿನೇ ಅದು ಹೊಟ್ಟೆಯೊಳಗೆ ಹೋಗುತ್ತೆ, ಅವಾಗ ನೀರು ಕುಡಿದು ತಳತಕ್ಕಂತ ಪರಿಸ್ಥಿತಿ ಬರೋದಿಲ್ಲ. ಬಹಳ ಸರಿಯಾಗಿ ಹೇಳಿದ್ರೆ ನೋಡಿ, ಇವತ್ತಿನ ಈ ಅವಸರದ ದಿವಸದಲ್ಲಿ ಒಂದಿಷ್ಟು ಬಾಯಿಗೆ ಹಾಕೊಂಡು ತಿಂದು ಅದನ್ನ ಹೊಟ್ಟೆಗೆ ಇಳಿಸ್ಬಿಡದೆ ನೋಡಿದ್ರೆ ಅದನ್ನ ಸರಿಯಾಗಿ ಅಗದು, ಹೌದು, ಅದನ್ನ ಒಂದು ರೀತಿ ಸವಿಯೋದು ಅಂತ ಸವಿಯೋದು. ಯಾಕಂದ್ರೆ ಊಟ ಮಾಡುವಾಗ ಏನಾಗುತ್ತೆ ಅಂದ್ರೆ ಅದನ್ನ ರುಚಿಯನ್ನು ಅನುಭವಿಸ್ಬೇಕು, ಅನುಭವಿಸ್ಬೇಕು. ಸುಮ್ನೆ ಹೊಟ್ಟೆ ತುಂಬಿಸೋದಲ್ಲ ಕಟ್ಟಾಚಾರಕ್ಕೆ, ನಮ್ಮ ತಾಯಿ ಮಾತಂತ ಹೇಳಿ ಊಟ ಮಾಡೋದಲ್ಲ, ಆದ್ರೆ ಅದ್ರ ರುಚಿ ಅನುಭವಿಸ್ಬೇಕು. ಏನಾಗಿದೆ ಅದ್ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರೆಗ್ನೇಟ್ ಮಾಡ್ಬೇಕು. ನಾವೆಲ್ಲ ಟಿವಿ ನೋಡ್ತಾ ಮಾತಾಡ್ತಾ ಪೇಪರ್ ಓದ್ತಾ ಗಡಿಬಿಡಲ್ ತಿಂತೀವಿ, ಅದ್ರಿಂದ ಏನಾಗುತ್ತೆ, ಸರಿ ಜಿಗಕ್ಕಾಗೋದಿಲ್ಲ, ಜಿಗದಿಲ್ಲ ಅಂತ ಹೇಳಿದ್ರೆ ಅದು ಪುಡಿ ಆಗೋದಿಲ್ಲ. ಒಂದ್ ವಿಷಯನ ತಿಳ್ಕೋಬೇಕು, ಬಾಯಿ ಒಳಗಡೆ ಹಲ್ಲಿದಾವೆ, ಹೊಟ್ಟೆ ಒಳಗಡೆ ಹಲ್ಲಿಲ್ಲ. ಹೌದು, ಹೊಟ್ಟೆ ಕೆಲಸ ಏನಂದ್ರೆ ಬಾಯಿಯಿಂದ ಸರಿಯಾಗಿ ಬಂದಿರತಕ್ಕದನ್ನ ಅರಗಿಸಂತ ಕೆಲಸ ಮಾತ್ರ ಹೊಟ್ಟೆಗಿರುತ್ತೆ. ನಾವೇನ್ ಮಾಡ್ತೀವಿ, ಬಾಯಿ ಕೊಡೋ ಕೆಲಸ ಹೊಟ್ಟೆ ಕೊಟ್ಟಾಗ ಅಲ್ಲಿ ನೀವು ನೋಡ್ತೀರಿ, ಮಲಬದ್ಧತೆ ಬರಬಹುದು, ಅಜೀರ್ಣ ಆಗ್ಬೋದು, ಆಮ್ಲ ಪಿತ್ತ ಆಗ್ಬೋದು, ಒಂಥರ ಡಿಸ್ಕಂಫರ್ಟ್. ಅದನ್ನ ಹೆಂಗಂತ ಹೇಳಕ್ಕಾಗಲ್ಲ, ಒಂದ್ ದಿವಸ ಲ್ಯಾಟ್ರಿನ್ ಹೋಗಿಲ್ಲ ಅಂತ ಗೊತ್ತಾಗುತ್ತೆ ಅದ್ರದ್ದು ಏನಂತ ಹೇಳಿ ಕಷ್ಟ. ಸೊ ಆ ರೀತಿ ಏನಾಗುತ್ತೆ, ಆಹಾರವನ್ನು ಸರಿಯಾಗಿ ಜಿಗಿಲಿಲ್ದಾಗ ಈ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಸರಿ, ಈಗ ಮತ್ತಿನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಆಹಾರವನ್ನ ಸೇವನೆ ಮಾಡಬೇಕಾದ್ರೆ ಮಿತವಾಗಿ ನೀರ್ ಕುಡಿಬೇಕು ಅಂತ ಹೇಳ್ತೀರ. ಈಗ ಕೆಲವೊಂದು ಆಹಾರ ಅಭ್ಯಾಸ ಅವರು ಕೆಲವರು ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಊಟಕ್ಕೆ ಮುಂಚೆ ನೀರ್ ಕುಡಿಬೇಕು ಅಂತಾರೆ, ಕೆಲವರು ಊಟದ ಮಧ್ಯ ನೀರ್ ಕುಡಿಬಾರ್ದು, ಊಟ ಆದ ನಂತರ ನೀರ್ ಕುಡಿಬೇಕು ಅಂತ ಹೇಳ್ತಾರೆ. ಇದಕ್ಕೆ ಈ ನೀರಿನ ಪ್ರಮಾಣ ಯಾವಾಗ ಎಷ್ಟು ಕುಡಿಬೇಕು ಅದಕ್ಕೆ ಹೇಳ್ತಾರೆ. ನಮ್ಮ ಆಯುರ್ವೇದ ಆಚಾರ್ಯ ಇರ್ತಕ್ಕಂಥ ವಾಗ್ಭಟರು ಅಷ್ಟಾಂಗ ಹೃದಯದ ಸೂತ್ರ ಸ್ಥಾನದಲ್ಲಿ ಒಂದು ದ್ರವದ್ರವ್ಯ ವಿಜ್ಞಾನಿ ಅಧ್ಯಯನ ಬರುತ್ತೆ. ಅಂದ್ರೆ ಆಹಾರ ದ್ರವ ಯಾವ ಪ್ರಮಾಣದ ಸೇವನೆ ಮಾಡೋಕೆ ಅನ್ನೋದನ್ನೇ ಒಂದು ವಿಶೇಷ ಅಧ್ಯಯನ ಮಾಡಿ ಹೇಳಿದ್ದಾರೆ. ಅಲ್ಲೇನು ಹೇಳ್ತಾರೆ ಅಂದ್ರೆ, ಸಮಸ್ಥೂಲ ಕೃಶಾಭುಕ್ತ ಮಧ್ಯಾಂತ ಪ್ರಥಮಾಂಬುಪಾಹ, ಅಂದರೆ ಊಟದ ಮಧ್ಯದಲ್ಲಿ ನೀರು ಕುಡಿದ್ರೆ ಸಮದೇಹ ಆಗುತ್ತೆ, ಊಟದ ನಂತರದ ನೀರು ಕುಡಿದ್ರೆ ಆಮಾಶಯದಲ್ಲಿ ಕಫವೃದ್ಧಿಯಾಗಿ ಸ್ಥೂಲ ದೇಹ ಆಗುತ್ತೆ, ಊಟದ ಮೊದಲು ನೀರನ್ನು ಕುಡಿದರೆ ಸೌದೆ ಇಲ್ಲದ ಬೆಂಕಿಗೆ ನೀರು ಬಿದ್ದರೆ ಆರಿ ಹೋಗುವಂತೆ ಆಹಾರವಿಲ್ಲದೆ ಅಗ್ನಿಮಾಂದ್ಯ ಉಂಟಾಗಿ ಕೃಶ ದೇಹವಾಗುತ್ತದೆ ಅಂತ ಹೇಳ್ತಾರೆ.